ಕಿಸಾನ್ ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಒಣ ಬೇಸಾಯ ಪದ್ಧತಿ ಕುರಿತು ಶ್ರೀ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕಾತರಕಿ ಗ್ರಾಮದ ಶ್ರೀ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಈ ಒಣ ಭೂಮಿಯಲ್ಲಿ ಬೇಸಾಯವನ್ನು ಆರಂಭ ಮಾಡೋದ್ರ ಜೊತೆಗೆ ಒಂದಷ್ಟು ವಿಶಿಷ್ಟವಾದ ರೀತಿಯಲ್ಲಿ ಒಣ ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಅನುಭವವನ್ನು ಪಡೆದಿರುವಂಥ ರೈತರು. ಅವರು ಇವತ್ತು ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋಕ್ಕೆ ಇಲ್ಲಿ ಉಪಸ್ಥಿತರಿದ್ದಾರೆ. ಕೇಳುಗರೇ, ನಿಮ್ಮೆಲ್ಲರ ಪರವಾಗಿ ಶ್ರೀ ಶ್ರೀನಿವಾಸ ರೆಡ್ಡಿ ಅವರಿಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಶ್ರೀನಿವಾಸ ರೆಡ್ಡಿ ಅವರ. ನಮಸ್ಕಾರ ಸರ್. ಶ್ರೀನಿವಾಸ ರೆಡ್ಡಿ ಅವರ, ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ನಮ್ಮೆಲ್ಲ ರೈತ ಬಾಂಧವರಿಗಾಗಿ. ನಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ ಅಂತೀವಿ, ಕಾತ್ರಿಕಿ. ನಾವು ಕೃಷಿಯನ್ನೇ ಒಂದು ಒಕ್ಕಲುತನ ಅಂದರೆ ಬೇಜಾರಾಗಿರೋ ಇದರಲ್ಲಿ ನಾವು ಇವತ್ತು ಒಕ್ಕಲುತನದ ಅನ್ನೇ ನಂಬಿ ನಾವು ಇವತ್ತು ಯಶಸ್ಸು ಮತ್ತು ನಮ್ಮ ಮಾದರಿಯಾಗಿ ಬೆಳಿಬೇಕಂತ ನಾವು ಛಲ ತೊಟ್ಕೊಂಡು ಇದರಲ್ಲಿ ಬಂದಿದ್ದೀವಿ. ಇದು ನಮಗೆ ಎಲ್ಲ ಸಹಕಾರನೂ ನಾವು ಅದ್ರ ಜೊತೆ ಪಡಿತಾ ಇದ್ದೀವಿ. ಒಳ್ಳೆ ಗುಣಮಟ್ಟನ ನಮ್ಗೆ ಭೂಮಿನ ಒಳ್ಳೆ ಚೆನ್ನಾಗಿದೆ. ನಮ್ಮ ನೀರು ಭೂಮಿ ಮತ್ತು ನಾವು ಹೇಳ್ಬೇಕಂದ್ರೆ ನಾವು ಕೃಷಿಯಲ್ಲಿ ನಮ್ಮ ಆರೋಗ್ಯ ಮತ್ತು ಎಲ್ಲ ನಾವು ಅದರಲ್ಲಿ ಪಡ್ಕೊಂಡಿವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಲ್ಲ. ಕೇಳಿದ್ರೆ ಶ್ರೀನಿವಾಸ ರೆಡ್ಡಿ ಅವರು ಹೇಳ್ತಾಯಿದ್ರು, ನಾವು ಸದೃಢವಾಗಿರ್ಬೇಕೆಂದ್ರೆ ನಮ್ಮ ಆಹಾರ ಪದ್ಧತಿ, ಆಹಾರವನ್ನು ಬೆಳೆಯುವಂಥ ಕೃಷಿಕರ ಜೀವನ ಒಂದು ವ್ಯವಸ್ಥೆ ಮತ್ತು ಕೃಷಿ ಪದ್ಧತಿ ಕೂಡ ಉತ್ಕೃಷ್ಟ ಗುಣಮಟ್ಟದ್ದಾಗಿರಬೇಕು. ಹಾಗಾದಾಗ ಮಾತ್ರ ನಾವು ನಮ್ಮತನವನ್ನು, ನಮ್ಮ ಆರೋಗ್ಯವನ್ನು ಕೂಡ ಗಟ್ಟಿಮುಟ್ಟಾಗಿಟ್ಕೊಳ್ಳೋಕ್ಕೆ ಸಾಧ್ಯ. ಒಂದು ಉತ್ಕೃಷ್ಟ ಗುಣಮಟ್ಟದ ಆಹಾರ ಸೇವನೆಯಿಂದ ರೈತ ಬಾಂಧವರ ಒಂದು ಆರೋಗ್ಯ ಕೂಡ, ಜೊತೆಗೆ ನಾಡವರ ಆರೋಗ್ಯವನ್ನು ಕೂಡ ಕಾಪಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಶ್ರೀನಿವಾಸ ರೆಡ್ಡಿ ಅವರೇ, ಈ ಆರಂಭಿಕವಾಗಿ ಎಷ್ಟು ಎಕರೆ ಜಮೀನಿದೆ ಮತ್ತು ಅದರಲ್ಲಿ ಏನೇನು ಬೆಳೆಗಳನ್ನು ಬೆಳಿತೀರಿ ಮತ್ತು ಯಾವ ತರನಾದಂಥ ಜಮೀನುಗಳನ್ನು ಹೊಂದಿದ್ದೀರಿ ತಾವು? ಸರ್, ನಾವು ಒಣ ಬೇಸಾಯದಲ್ಲಿ ಹತ್ತಿ ಮತ್ತು ತೊಗರಿ, ಈಗ ಸೂರ್ಯಕಾಂತಿ, ಉಳ್ಳಾಗಡ್ಡೆ ಬೆಳಿತೀವಿ ಸರ್. ನೀರಾವರಿ ಬಂದು ಕ್ಯಾಬೇಜ ಮತ್ತು ಫ್ಲವರು ಮತ್ತು ನಾವು ಕಲ್ಲಂಗಡಿ, ಬಾಳೆ. ನೀರಾವರಿಯಲ್ಲಿ ಹತ್ತಿ ಬೆಳಿತೀವಿ ಸರ್. ಇದು ನಮಗೆ 8 ವರ್ಷದಿಂದ ನಾವು ಈಗ ಕೆ ವಿ ಕೆ ಆತು ಕೃಷಿ ವಿಸ್ತರಣೆ ಘಟಕ ಇವ್ರು ಬಂದಿಂದ ನಮ್ಗೆ ಹೆಚ್ಚಿನ ಮಾಹಿತಿ ಸಿಗೋದ್ರಿಂದ ನಮ್ಗೆ ಒಳ್ಳೆ ಒಂದು ದಾರಿ ಅನುಭವ ಬೇಕು. ಮತ್ತು ಬರೀ ವ್ಯವಸಾಯ ಮಾಡ್ತೀವಿ ಅಂದರೆ ಇದು ಸಲಹೆಗಳನ್ನು ನಮಗೆ ಅವ್ರ ಜೊತೇಲಿ ಸಿಗ್ತಾ ಇರೋದ್ರಿಂದ ನಾವು ಇನ್ನೂ ಹೆಚ್ಚೆಚ್ಚು ತಳಿಗಳನ್ನು ಪರಿಚಯ ಮಾಡಿಕೊಡ್ತಾರೆ. ಈಗ ರಸಗೊಬ್ಬರ ಆಯ್ತು, ಪೋಷಕಾಂಶಗಳು ಇವೆಲ್ಲ ಅನುಭವ ಸಿಕ್ಕಾಗ ಅದು ಒಂದು ನಾವು ಎಲ್ಲ ಬೆಳೆಗಳನ್ನು ಬೆಳೆಯೋಕ್ಕೆ ನಾವೀಗ ಒಂದು ಪಟ್ಟಿ ತಯಾರಿ ಮಾಡ್ಕೊಂಡ ಥರ ನಾವು ಕೆ ವಿ ಕೆ ಜೊತೆ ಬರ್ತಿದ್ದೀವಿ ರೀ. ನಮ್ಮ ಅನುಭವ ಬೇಕಾದ್ರೆ ಏನು ಬೆಳಿತೀವಿ, ಎಷ್ಟು ಇಳುವರಿ ತೆಗಿತೀವಿ, ಅದನ್ನು ನಾವು ಮೊದಲೇ ಅದನ್ನು ಈ ಏರಿಯಾ ಇದು ಬೆಳಿಬೇಕು ಅಂತ ನಾವು ಒಂದು ಇದು ಮಾಡ್ತೀವಿ. ಒಣ ಬೇಸಾಯಕ್ಕೆ ಇದನ್ನು, ಈಗ ನೀರಾವರಿಗೆ ಇದನ್ನು, ಈಗ ಮಾರ್ಕೆಟ್ ಈಗ ಕಾಯಿಪಲ್ಲೆ ಹೆಚ್ಚು ಕಮ್ಮಿ ಇರೋದ್ರಿಂದ ಅದನ್ನು ನೋಡ್ಕೊಂಡು ಅದನ್ನು ಬೆಳೆಯಂತ ತರಕಾರಿ, ಹಣ್ಣು ಮತ್ತು ಹತ್ತಿ ಇವೆಲ್ಲ ಬೆಳೆಗಳನ್ನು ನಾವು ಬೆಳಿತೀವಿ. ಉಳ್ಳಾಗಡ್ಡಿ ಅದು ಮೇಜರ್ ಕ್ರಾಪ್ ಇವೆಲ್ಲ ನಾವು ಹೇಳೋಕ್ಕೆ ಸರ್. ಶ್ರೀನಿವಾಸ ರೆಡ್ಡಿ ಅವರೇ, ಈ ಒಣ ಬೇಸಾಯದ ಪದ್ಧತಿಯನ್ನು ಕೂಡ ತಾವು ಅನುಸರಿಸ್ತಾ ಇದ್ರಿ, ಜೊತೆಗೆ ಈ ನೀರಾವರಿ ಕೃಷಿ ಪದ್ಧತಿಯನ್ನು ಕೂಡ ಅನುಸರಿಸ್ತಾ ಇದ್ರಿ. ಆದರೆ ವಿಶೇಷವಾಗಿ ಎರಡು ಪದ್ಧತಿಗಳಲ್ಲಿ ಯಾವ ರೀತಿಯಾದಂಥ ಒಂದು ಕೃಷಿ ಪದ್ಧತಿ ತಮಗೆ ಬಹಳಷ್ಟು ಅನುಕೂಲತೆಯಿಂದ ಕೂಡಿದೆ ಅಂತ ಹೇಳ್ತೀರಿ? ಸರ್, ನಾವು ಈಗ ಕಾಯಿಪಲ್ಲೆ ಬಂದು ನಾವು ಬೆಳೆ ವಿಚಾರದಾಗ ಅಂದರೆ ಈಗ ನೀರಾವರಿ ಹೇಳ್ಬೇಕಂದ್ರೆ ಸರ್ ನಾವು ಮುಂಗಾರಿಯಲ್ಲಿ ಉಳ್ಳಾಗಡ್ಡಿ ಬೆಳಿತೀವಿ ಸರ್. ತದನಂತರ ಈಗ ಹೂಕೋಸು ಮತ್ತು ಎಲೆಕೋಸು ಈಗ ಬಂದು ಮತ್ತು ಕಲ್ಲಂಗಡಿ ಈ ಥರ ನೀರಾವರಿಯಲ್ಲಿ ಬೆಳಿತೀವಿ. ಬಾಳೆನ ನಮ್ಮದು ಒಂದಿಷ್ಟು ಏರಿಯಾ ಬಾಳೆ ಮಾಡ್ಕೊಂಡಿವಿ ಸರ್. ಅದರಿಂದ ನಮ್ಗೆ ಒಳ್ಳೆಯ ಉತ್ಪನ್ನ ಬರ್ತಾಯಿದೆ. ಅದರಿಂದ ನಾವು ಮತ್ತೆ ಹೈನುಗಾರಿಕೆ ಇವು ಎಲ್ಲ ಒಂದು ಸಮಗ್ರವಾಗಿ ನಾವು ಕೃಷಿಯನ್ನು ಅಳವಡಿಸ್ಕೊಂಡಿವಿ. ಒಣ ಬೇಸಾಯದಲ್ಲಿ ತೊಗರಿ ಮತ್ತು ಸೂರ್ಯಕಾಂತಿ, ಉಳ್ಳಾಗಡ್ಡೆ ಇವೆಲ್ಲ ಅವು ಮಳೆ ಆಧಾರಿತವಾಗಿರೋದ್ರಿಂದ ಅವನ್ನ ಇದನ್ನು ನೋಡ್ಕೊಂಡು ತಕ್ಕಂಗೆ ನಾವು ಮಾಡ್ಕೊಂಡ್ವಿ ಸರ್. ಈ ಒಣ ಬೇಸಾಯದಲ್ಲಿ ಸೂರ್ಯಕಾಂತಿ, ಸೂರ್ಯಪಾನ ಮತ್ತು ಈ ಉರುಗಡ್ಲಿ ಇವನ್ನೆಲ್ಲ ಬೆಳಿತೀರಿ ಮಾನ್ಸೂನ್ನಲ್ಲಿ ಅಥವಾ ಒಂದು ಸೀಸನ್ನಲ್ಲಿ. ಈ ಅಂತರ್ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಕೂಡ ತಾವು ಅನುಸರಿಸ್ತಾ ಇದ್ದೀರಿ ಏಕಕಾಲಕ್ಕೆ? ಮಾಡ್ತೀವಿ ಸರ್. ಅಂತರ್ ಬೆಳೆಯಾಗಿ ನಾವು ತೊಗರಿ ಮತ್ತು ಈಗ ತೊಗರಿ ಒಳಗೆ ಹತ್ತಿ, ಸೂರ್ಯಪಾನ ಹಿಂಗೆ ಅದು ಅಂತರ್ ಬೆಳೆಯಾಗಿ ಬೆಳಿತೀವಿ ಸರ್. ಶೇಂಗಾ ಮಧ್ಯದಲ್ಲಿ ಶೇಂಗಾ ಮತ್ತು ಅಂತರ್ ಬೆಳೆ ತೊಗರಿನ ಬೆಳಿತೀವಿ ಸರ್. ಅಂತರ್ ಬೆಳೆ ಅಂದರೆ ಈಗ ನುಗ್ಗಿ ಮತ್ತು ಹತ್ತಿ ಬೆಳಿತೀವಿ, ಅಂತರ್ ಬೆಳೆಯಾಗಿ ಬೆಳೆದಿದ್ದೀವಿ ಸರ್. ಅದರ ಅನುಭವ ಐತೆ ಸರ್. ಯಾಕೆ ಬೇರೆ ಬೇರೆ ಬೆಳೆಗಳ ಏಕಕಾಲಕ್ಕೆ ಅಂತರ್ ಬೆಳೆಯನ್ನು ಅಂದರೆ ಮಿಶ್ರ ಬೆಳೆಗಳನ್ನು ಪದ್ಧತಿನ ಅನಿಸ್ತಾರೆ ಸರ್, ಇದರಿಂದ ನಿಮಗೆ ಆದಂಥ ಒಂದು ಅನುಭವ ಮತ್ತು ಅದರ ಲಾಭ ಹೇಗೆ ತಾವು ಕಂಡುಕೊಂಡಿದ್ದೀರಿ? ಒಂದು ಏನಂದ್ರೆ ಸರ್, 3 ತಿಂಗಳಿಗೆ ಶೇಂಗಾ ಕಟಾವಿಗೆ ಬಂದರೆ ಮಳೆ ಆಧಾರಿತವಾಗಿರೋದ್ರಿಂದ ಅದು ಚೆನ್ನಾಗಿ ಬಂತು ಮಳೆ ಆಯ್ತಂದ್ರೆ ಅದರಲ್ಲಿ ನಾವು ಇಳುವರಿಯನ್ನು ಕಂಡ್ಕೋಬೋದು. ಅದ್ರ ಜೊತೆಯಲ್ಲಿ ನಾವು ಮಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ತೊಗರಿಯಲ್ಲಿ ನಾವು ಅದು ಇರೋ ಏರಿಯಾದಲ್ಲಿ ನಾವು ಲಾಸ್ ಆಗಲ್ಲ. ಈಗ ಒಂದು ಮಿಶ್ರ ಬೆಳೆಯನ್ನು ಮಾಡೋದ್ರಿಂದ ಒಂದು ಬೆಳೆಯಿಂದ ಒಂದು ಬೆಳೆಗೆ ನಾವು ಒಂದು ಎರಡು ಬೆಳೆಯೊಳಗೆ ಯಾವ್ದಾದ್ರು ಒಂದು ನಮ್ಮನ್ನು ಕೈ ಹಿಡಿತೈತೆ ಅನ್ನೋದಕ್ಕೆ ಮಿಶ್ರ ಬೆಳೆಯನ್ನಾಗಿ ನಾವು ಮಾಡ್ಕೊಂತೀವಿ ಸರ್. ತುಂಬ ಸಂತೋಷ ಶ್ರೀನಿವಾಸ ರೆಡ್ಡಿ ಅವರು, ಒಂದು ಬೆಳೆ ಕೈ ಕೊಟ್ಟರು ಕೂಡ ಮತ್ತೊಂದು ಬೆಳೆ ನಮ್ಮನ್ನು ಕೈ ಹಿಡಿತದೆ ಅನ್ನುವಂಥ ಈ ನಂಬಿಕೆ ಖಂಡಿತವೂ ಕೂಡ ಭೂತಾಯಿ ನಿಮ್ಮನ್ನು ಎಂದೂ ಕೂಡ ಕೈ ಬಿಟ್ಟಿಲ್ಲ. ಹಾಗಾಗಿ ಸದಾಕಾಲ ತಮ್ಮನ್ನು ಹೀಗೆ ಆ ತಾಯಿ ಕೈ ಹಿಡಿದು ಒಂದು ಸಮೃದ್ಧವಾದ ಬೆಳೆಯನ್ನು ನೀಡೋದ್ರ ಜೊತೆಗೆ ಆಹಾರ ಉತ್ಪಾದನೆಯಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಲಿಕ್ಕೆ ತಾವು ಕೂಡ ಕಟಿಬದ್ಧರಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ. ಆದರೆ ಈ ಒಂದು ಕೃಷಿಕ ಜೀವನದ ಜೊತೆಗೆ ನಿಮ್ಮ ಕುಟುಂಬದ ಸದಸ್ಯರ ಎಲ್ಲರ ಸಹಕಾರ ಹೇಗಿದೆ? ಸರ್, ಎಲ್ಲರ ಆಸಕ್ತಿಯಿಂದನೇ ನಾವು ಕೃಷಿಯನ್ನು ಅವಲಂಬಿಸಿದ್ದೀವಿ. ನಾವು ಅದು ಇದು ಅನ್ನೋದಕ್ಕಿಂತ ಎಲ್ಲರೂ ನಾವು ಆಸಕ್ತಿಯಿಂದನೇ ಮಾಡ್ತೀವಿ. ನಮಗೆ ನಂಬಿದಷ್ಟು ನಮಗೆ ಅಲ್ಲಿ ಕಳ್ಕಳಿ ನಾವೇನು ಮಾಡ್ತೀವಿ. ನಾವು ಇವತ್ತು ಇಳುವರಿನೂ ನಾವು ಕಟ್ಕೊಂಡು ಇಳುವರಿ ರೀಚ್ ಆಗಿರ್ತೀವಿ ಸರ್. ಇಳುವರಿ ರೀಚ್ ಆದಾಗ ಮಾರ್ಕೆಟನ್ನು ನಮಗೆ ಒಂದು ಸಹಕಾರ ಆದಾಗ ಒಳ್ಳೆ ಎಲ್ಲರಿಗೆ ನಾವು ಆಸಕ್ತರಾಗಿ ಆ ಕೃಷಿಯನ್ನು ನಾವು ನಂಬಿ ಒಂದು ಊರಿಗೆ ನಾವು ಒಂದು ಮಾದರಿ ದಿಸೆಯಲ್ಲಿ ಅದೀವಿ ಅಂತ ಹೇಳಕ್ಕೆ ತಪ್ಪಾಗಲಿಲ್ಲ ಸರ್. ನಿಮ್ಮ ಈ ಮಾದರಿ ಕೃಷಿಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಅವರು ಮನೆಯವರು ಆಗಲಿ ಮಕ್ಕಳಾಗಲಿ ಅಥವಾ ಅಣ್ಣ ತಮ್ಮಂದ್ರ ಇವರುಗಳೆಲ್ಲ ಸಹಕಾರ ಹೇಗಿದೆ? ನಮ್ಮ ಇಬ್ಬರು ತಮ್ಮಂದಿರು ಸರ್, ಅವರು ಕೃಷಿಯನ್ನೇ ನಾವು ಮಾಡ್ತಾ ಇದ್ದೀವಿ ಸರ್. ಎರಡು ಕಡೆ ನಮ್ಮ ಜಮೀನು ಎರಡು ಊರಲ್ಲಿ ಅವರು ನಾವು ಜೊತೆಯಾಗಿಯೇ ಮಾಡ್ತೀವಿ ಸರ್. ಎಲ್ಲ ಅವರು ಅನುಭವನೂ ಭಾಳ ಐತೆ ಸರ್. ಈಗ ನಾವು 8 ವರ್ಷದಿಂದ ಇದು ಭಾಳ ವರ್ಷದಿಂದ ವರ್ಷಕ್ಕೆ ನಮ್ಮ ಆದಾಯ ಮತ್ತು ಇದು ಅನುಭವ ಈ ಮತ್ತು ಒಂದು ಕೃಷಿ ಮತ್ತು ವಿಜ್ಞಾನ ಕೇಂದ್ರದ ಅನುಭವ ಇವರೆಲ್ಲ ಸೇರಿ ನಾವು ಒಂದು ಒಳ್ಳೆಯ ಸುಗಮ ದಾರಿಯಲ್ಲಿ ನಾವು ನಮ್ಮ ಆದಾಯವನ್ನು ನಾವು ಕಟ್ಕೊಂಡೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಅಣ್ಣ ತಮ್ಮಂದ್ರ ಸಹಕಾರದಿಂದ ಬೇರೆ ಬೇರೆ ರೀತಿಯ ವೈವಿಧ್ಯಮಯವಾದಂಥ ಬೆಳೆಗಳನ್ನು ಬೆಳೆಯಲಿಕ್ಕೆ ಕೂಡ ಅನುಕೂಲವಾಗಿದೆ. ಆದರೆ ಮುಂಗಾರು ಹಂಗಾಮ ಇರ್ಬೋದು ಅಥವಾ ಹಿಂಗಾರು ಹಂಗಾಮಿಗಿರ್ಬೋದು, ಈ ಒಂದು ಏಕಕಾಲಕ್ಕೆ ನೀವು ಬಿತ್ತನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ವೈವಿಧ್ಯಮಯ ಬೆಳೆಗಳನ್ನು ಬಿತ್ತನೆ ಮಾಡ್ತಾರೆ. ಉದಾಹರಣೆಗೆ ಈಗ ತೊಗರಿಯಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ಕೂಡ ಬೆಳಿತೀರಿ. ತೊಗರಿ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥ ಮಿಶ್ರ ಬೆಳೆಗಳನ್ನು ಅವುಗಳನ್ನು ಕೂಡ ಏಕಕಾಲಕ್ಕೆ ನಾಟಿ ಮಾಡ್ತೀರೋ ಅಥವಾ ಬಿತ್ತನೆ ಮಾಡ್ತೀರೋ ಅಥವಾ ಹೇಗಂತ? ಸರ್, ಎರಡನ್ನೂ ಏಕಕಾಲಕ್ಕೆ ಮಾಡ್ತೀವಿ ಸರ್. ಅಂತರ್ ಬೆಳೆ ಉದಾಹರಣೆ ಅಂದರೆ ಸರ್, ಈಗ ಜೋಳ ಶೇಂಗಾನೂ ನಾವು ಬಿತ್ತನೆ ಮಾಡ್ತೀವಿ ಸರ್, ಮತ್ತು ತೊಗರಿ ಮತ್ತು ಶೇಂಗಾನೂ ಮಾಡ್ತೀವಿ ಸರ್, ಹತ್ತಿ ನುಗ್ಗಿನೂ ಮಾಡ್ತೀವಿ ಸರ್. ಈ ಥರ ಅದು ಒಂದು ಅದಕ್ಕೆ ಅಂದರೆ 3 ತಿಂಗಳ ಬರೋಂಥ ಬೆಳೆ ಮತ್ತು ಅದರಲ್ಲಿ ದೀರ್ಘ ಬೆಳೆಯಾಗಿ ತೊಗರಿ ಮತ್ತು ನುಗ್ಗಿಯನ್ನು ತಗೊಳ್ತೀವಿ ಸರ್. ದೀರ್ಘಾವಧಿಯ ಬೆಳೆಯಾಗಿ ಅದರಲ್ಲಿ ನಮಗೆ ಎರಡೂ ನಮಗೆ ನಾವು ಇಲ್ಲಿವರೆಗೆ ನಾವು ಮಾಡ್ಕೊಂಬಂದಿರೋಂಥ ಅಂದರೆ ಎರಡೂ ನಮಗೆ ಲಾಭ ಕೊಟ್ಟವ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಸರ್. ಇನ್ನು ಈ ಒಣ ಬೇಸಾಯದಲ್ಲಿ ಬಂದಾಗ ಕೇವಲ 4 ತಿಂಗಳು ಮಳೆಗಾಲದಲ್ಲಿ ಮಾತ್ರ ನಮ್ಮ ಒಂದು ಕೃಷಿ ಚಟುವಟಿಕೆಗಳು ಬಹಳಷ್ಟು ಎಡೆಬಿಡದೆ ಸಾಗ್ತಾ ಇರ್ತವೆ. ಇನ್ನು ಉಳಿದಂಥ 8 ತಿಂಗಳುಗಳ ಕಾಲ ನಾವು ಭೂಮಿಯನ್ನು ಬಿಸಿಲಿಗೆ ತಿನ್ಲಿಕ್ಕೆ ಬಿಡಬೇಕಾಗುತ್ತೆ. ನಾವು ಆ ಸಂದರ್ಭದಲ್ಲಿ ಈ ಭೂಮಿಯನ್ನು ಹದ ಮಾಡ್ಕೊಳ್ಳೋದಾಗಲಿ ಅಥವಾ ಭೂಮಿಯನ್ನು ಸ್ವಚ್ಛ ಮಾಡ್ಕೊಳ್ಳೋದಾಗಲಿ ಈ ಎಲ್ಲ ಕೃಷಿ ಚಟುವಟಿಕೆಗಳು ಹೇಗೆ ನಡೀತವೆ ಅಂತ? ಸರ್, ಈ ಒಣ ಬೇಸಾಯದಲ್ಲಿ ಬಂದು ನಾವು ಮಳೆ ಆಕಸ್ಮಿಕ ಮಳೆ ಈಗ ಆ ಥರ ಮಳೆ ಬಂದಾಗ ನಾವು ಒಣ ಬೇಸಾಯದಲ್ಲಿ ನಾವು ಮಾಗಿ ಉಳುಮೆ ಮಾಡಿ ಸರ್ ಅದನ್ನು ನಾವು ಕುರಿ ಅಥವಾ ಕೊಟ್ಟಿಗೆ ಗೊಬ್ಬರನ ನಾವು ಅದಕ್ಕೆ ತಯಾರಿಲಿ ಅದನ್ನೆಲ್ಲ ಪೋಷಕಾಂಶನ ನಾವು ಅದನ್ನು ನೋಡ್ಕೋಬೇಕಾಗತ್ತೆ ಸರ್. ಆ ಮಣ್ಣು ಫಲವತ್ತತೆ ಇದ್ದು ಮಾತ್ರ ನಾವು ಮುಂದೆ ಬೆಳೆಯನ್ನು ಬೆಳೆಯಬೋದು ಅಂತ ನಾವು ನಮ್ಮ ಅನುಭವ ಸರ್. ಇನ್ನು ಈ ಒಣ ಪ್ರದೇಶದ ಜಮೀನಿಗೆ ಯಾವ ತರನಾದಂಥ ಈ ಗೊಬ್ಬರವನ್ನು ಬಳಕೆ ಮಾಡ್ತಿರ್ತಾವೆ? ಸರ್, ಭಾಳ ಇಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಭಾಳ ಬಳಸ್ತೀವಿ ಸರ್. ಅಂದರೆ ಮಳೆ ಆಶ್ರಿತ ಆಗಿರೋದ್ರಿಂದ ಕೊಟ್ಟಿಗೆ ಗೊಬ್ಬರ ನಮಗೆ ಮಳೆ ಬಾರದೇ ಇದ್ದಾಗ ಬಿಸಿಲಿಗೆ ತಾಪಕ್ಕೆ ನಮ್ಮ ರಾಸಾಯನಿಕ ಗೊಬ್ಬರಗಳು ಭಾಳ ಇದು ಆಕೈತಲ್ಲ ಸರ್. ಹಂಗಾಗಿ ನಾವು ಕೊಟ್ಟಿಗೆ ಗೊಬ್ಬರದ ಒಂದು ಇದರಲ್ಲಿ ಹೋದಾಗ ಅದು ನಮಗೆ ಸಫಲತೆ ಕೊಡ್ತದೆ ಸರ್. ಕಾಂಪೋಸ್ಟ್ ಆಗಲಿ ಈಗ ವರ್ಮಿ ಕಾಂಪೋಸ್ಟ್ ಇಂಥವು ಸ್ವಲ್ಪ ಬಳಸ್ತೀವಿ ಸರ್ ಅವು. ಇನ್ನು ನಂತರದಲ್ಲಿ ಈ ನೀರಾವರಿ ಪ್ರದೇಶದಲ್ಲಿ ನಾವು ಅತ್ಯಂತ ಅಲ್ಪಾವಧಿಯ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಅಲ್ಲಿ ತರಕಾರಿ ಬೆಳೆಗಳು ಇರ್ಬೋದು ಅಥವಾ ಈ ಹಣ್ಣು ಹಂಪಲುಗಳು ಇಂಥವನ್ನೆಲ್ಲ ಬೆಳಿಬೇಕಾಗುತ್ತೆ. ಆದರೆ ಈ ಒಂದು ನೀರಾವರಿ ಪ್ರದೇಶಕ್ಕೆ ಯಾವ ರೀತಿಯಾದಂಥ ಗೊಬ್ಬರಗಳ ಬಳಕೆಯನ್ನು ಮಾಡ್ತೀರಿ ಅಲ್ಲಿ? ಯಾಕಂದರೆ ಅದು ತೇವಾಂಶ ಹೆಚ್ಚಾಗಿರ್ತದೆ ಮತ್ತು ನೀರು ನಿರಂತರವಾಗಿ ಕೊಡ್ತಾ ಇರೋದ್ರಿಂದ ಭೂಮಿಗೆ ಅಗತ್ಯತೆಗೆ ಅನುಸಾರವಾಗಿ ನಾವು ಗೊಬ್ಬರ ಬಳಕೆಯನ್ನು ಮಾಡಬೇಕು. ಅಲ್ಲಿ ಯಾವ ಥರನಾದಂಥ ಗೊಬ್ಬರಗಳ ಬಳಕೆ ಆಗ್ತಾ ಇದೆ? ಸರ್, ಈಗ ಇಲ್ಲಿ ಹೆಚ್ಚು ಬೆಳೆ ಬೆಳೆಯೋದ್ರಿಂದ ನೀರಾವರಿಯಲ್ಲಿ ನಮಗೆ ಪೋಷಕಾಂಶಗಳ ಕೊರತೆ ಕಾಣಿಸ್ತದೆ ಸರ್. ಹಂಗಾಗಿ ನಾವು ಏನು ಮಾಡ್ತೀವಿ, ಈಗ ಈಗ ಕೆವಿಕಲಿದ್ದ ಅರ್ಕ ವೆಜಿಟೇಬಲ್ ಸ್ಪೆಷಲ್ ಅಂತ ಹೂಕೋಸು ಎಲೆಕೋಸಿಗೆ ಮತ್ತು ಉಳ್ಳಾಗಡ್ಡಿಗೆ ತರಕಾರಿ ಬೆಳೆಗಳಿಗೆ ಮೇಲಿಂದ ಮೇಲೆ ಆದರೆ ಈಗ ಸಮಗ್ರವಾಗಿ ನಾವು ಪೋಷಕಾಂಶಗಳನ್ನು ಕೊಟ್ಟಾಗ ನಾವು ತಳದಿಂದನೂ ಗೊಬ್ಬರ ಕೊಡ್ತೀವಿ ಸರ್, ಅದರಲ್ಲಿ ಇಳುವರಿ ಕೈಕೊಳ್ಳಬೇಕಾಗತ್ತಿ. ನಾವು ಎಕರೆಕ 30-35 ಟನ್ ಕ್ಯಾಬೇಜ್ ಬಂದಾಗ ನಾವು 10 ರೂಪಾಯಿ ಬೆಲೆ ಇದ್ರೂ ನಾವು ಉಳಿತೀವಿ ಸರ್. ಇಲ್ಲಕ್ರೆ ಇಳುವರಿ ಬಂದಿಲ್ಲ ಅಂದ್ರೆ ನಮ್ಗೆ ಅದು ಭಾಳ ಕಷ್ಟ. ಹಂಗಾಗಿ ನಾವು ಇದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ಭಾಳ ಅತ್ಯಗತ್ಯ. ಇದರಿಂದ ನಾವು ಭಾಳ ಈಗ 2 ವರ್ಷ ಆಯ್ತು ಕೆವಿಕೆ ಅವರು ಅರ್ಕ ಪೋಷಕಾಂಶ ನಮ್ಗೆ ಅದನ್ನು ಕೊಟ್ಟಿದ್ದಾರೆ. ಅದರ ಅನುಭವನಾಗಿದೆ. ಅದು ಸ್ಪ್ರೇ ಮಾಡಿನ ನೋಡಿ ವ್ಯತ್ಯಾಸನ ನಾವು ಕಂಡ್ಕೊಂಡಿದ್ದೀವಿ ಸರ್. ಮಾಡದೇ ಇರೋದಕ್ಕೆ ಮಾಡಿದ್ದಕ್ಕೆ ಇಳುವರಿ ಹೆಚ್ಚು ಬಂದಿದೆ. ಪೋಷಕಾಂಶಗಳ ಅಗತ್ಯ ಇತ್ತಿದ್ದಾರೆ ನೀರಾವರಿ ಇಲ್ಲ ಅಂತ ಹೇಳಕ್ಕೆ ಇಷ್ಟ. ಇನ್ನು ಒಂದು ಬಾರಿ ನಾವು ಬಿತ್ತನೆ ಮಾಡೋದಂಥ ಸುಮಾರು ಉದಾಹರಣೆಗೆ 1 ಎಕರೆ ಪ್ರದೇಶದ ಒಣ ಬೇಸಾಯ ಪದ್ಧತಿಗೆ ಸರಾಸರಿಯಾಗಿ ಒಂದು ಬೆಳೆಯನ್ನು ನಾವು ತೆಗೆದುಕೊಳ್ಳಕ್ಕೆ ಎಷ್ಟು ಖರ್ಚು ಬರ್ಬೋದು, ಎಷ್ಟು ವೆಚ್ಚವಾಗಬಹುದು, ಮತ್ತು ಆ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದಾದ ನಂತರ ಬೆಳೆಯ ಕಟಾವು ಮಾಡಿ ಆದ ನಂತರ ಆದಾಯದ ನಿರೀಕ್ಷೆ ಒಂದು ವಾರ್ಷಿಕ ಬೆಳೆಗೆ? ಸರ್, ಈಗ ತರಕಾರಿ ಬಂದರೆ ಸರ್ ನಾವು ಒಂದು ಎಲೆಕೋಸು ಹೂಕೋಸು ಮಾಡ್ಬೇಕಂದ್ರೆ 1 ಎಕರೆಗೆ ನಮ್ಮ ತಗಲ ಖರ್ಚು 20-30 ಸಾವಿರ ಹಾಕತ್ತೆ ಸರ್. ಅದು ಈಗ ನರ್ಸರಿಗಾಗಿ ತಂದು ಈ ಪೋಷಕಾಂಶಗಳನ್ನು ಮತ್ತು ಕೀಟನಾಶಕಗಳ ಖರ್ಚಾಗಲಿ ಆಳಿಂದ ಕಟಿಂಗ್ ಆಗಲಿ ಸರ್. ಇವತ್ತು ಕಡಿಮೆ ಬೆಲೆ ಐತಂದ್ರೆ ಸರ್, 10 ರೂಪಾಯಿ ನಮ್ಗೆ ಸಿಕ್ಕೈತಂದ್ರೆ 30-35 ಟನ್ ನಮ್ಗೆ ಅಲ್ಲಿ ನಾವು ಕಾಣ್ಬೋದು ಸರ್. ಅದು ಮಾರ್ಕೆಟ್ ಮ್ಯಾಗ ವ್ಯತ್ಯಾಸ 40 ರೂಪಾಯಿವರೆಗೆ ಬರ್ತೈತಿ. ಬಂದಾಗ ನಮ್ಗೆ ಒಳ್ಳೆಯ ಆದಾಯ ಬರ್ತೈತಿ. ನಮ್ಮದು ಏನಿಲ್ಲ ಅಂದ್ರೆ 1 ಎಕರೆ 20-25 ಸಾವಿರ ಖರ್ಚು ಬಂದ್ರೂ 1 ಲಕ್ಷವರೆಗೆ ನಮ್ಗೆ ಕ್ಯಾಬೇಜಲ್ಲಿ ಬರ್ತೈತೆ ಸರ್. ಹತ್ತಿ ಬಂದು ನೀರಾವರಿಯಲ್ಲಿ ನಾವು ಈ ಕುಳೆ ಬೆಳೆಯಾಗಿ ಮೊದಲಿನ ಬೆಳೆ 18 ಕ್ವಿಂಟಲ್ ಬರ್ತೈತೆ ಸರ್. ಅದರಲ್ಲಿ 10-12 ಕ್ವಿಂಟಲ್ ಕುಳೆ ಬೆಳೆ ಬರ್ತೈತೆ ಸರ್. ನಮ್ಮ ಖರ್ಚು ಬಂದು ಅದ್ರಾಗ 30-40 ಸಾವಿರ. ಅದು ನಮ್ಮ ಮಾರ್ಕೆಟ್ ನಿಗದಿಯಿಂದ ನಾವು 5 ಸಾವಿರ ರೂಪಾಯಿ ಇದ್ದಾಗ 1-1.5 ಲಕ್ಷ ಬರ್ಬೋದು ಸರ್. ಮತ್ತೀಗ ನಾವು ಇವು ಒಣ ಬೇಸಾಯದಾಗ ಬಂದಾಗ ಶೇಂಗಾ ತೊಗರಿ ಇವೆಲ್ಲವೂ ನಮ್ಗೆ ಆದಾಯ ವರ್ಷ ಕೂಡಿದ್ರೆ ನಾವು ವರ್ಷ ಪ್ರತಿ ವರ್ಷ ಏನಿಲ್ಲ ಅಂದ್ರೆ 3-4 ಲಕ್ಷ ನಾವು ಆದಾಯ ಇಷ್ಟು ಏರಿಯಾದಾಗ ತಕ್ಕಂಥವು ಸರ್. ಇನ್ನು ಈ ಒಣ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳನ್ನು ಮತ್ತು ಈ ನೀರಾವರಿ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳನ್ನು ಕಟಾವು ಮಾಡಿ ಆದ ನಂತರ ಮುಂದಿನ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಮಾರಾಟ ಮಾಡಲಿಕ್ಕಾಗಲಿ ಅಥವಾ ಕಣದ ವ್ಯವಸ್ಥೆ ಆಗಲಿ ಇದನ್ನೆಲ್ಲ ಹೇಗೆ ಮಾಡ್ಕೊಳ್ತೀರಿ ಶ್ರೀನಿವಾಸ ರೆಡ್ಡಿ ಅವರು? ಈಗ ಸರ, ಈಗ ಮಾರ್ಕೆಟನ್ನು ಈಗ ಯಂತ್ರದಿಂದ ಮಾಡೋ ಸರ್, ಕಟಾವು ಮಾಡೋ ಸರ್, ಯಂತ್ರದಿಂದ ಮಾಡಿಬಿಡ್ತೀವಿ. ಈಗ ಮೆಕ್ಕೆಜೋಳ ಬಂದು ಎಲ್ಲ ಈಗ RSK ಒಳಗೆ ಇಲ್ಲೆಲ್ಲ ತಡ್ಪಲ್ಲದವ ಸರ್. ಅವು ಈಗ ಅನಿವಾರ್ಯ ಅವನ್ನ ತಗೊಂಡು ಈಗ ನಾವು ಅಲ್ಲಿ ಏರೋ ಖರ್ಚು ಎಲ್ಲ ಕಡಿಮೆ ಆಕೈತೆ ಅನ್ನೋ ತೋಟದಲ್ಲೇ ಅವನೊಂದು ಕಡೆ ಹಾಕಿ ಅವನ್ನಲ್ಲೇ ಪ್ರೊಸೆಸ್ ಅಲ್ಲೇ ಒಣಗಿಸಿ ಅಲ್ಲಿದ್ದಾನೆ ನಾವು ನೇರವಾಗಿ ಮಾರ್ಕೆಟಿಗೆ ಕಳಿಸ್ತೀವಿ ಸರ್. ಅದೇ ಒಂದು ವರ್ಷಕ್ಕೆ ಸರಾಸರಿಯಾಗಿ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದಾದ ನಂತರ ನೀವು ಗಳಿಸಿದಂಥ ಆದಾಯದಲ್ಲಿ ಮತ್ತೆ ಮುಂದಿನ ಬಾರಿಗೆ ಏನು ಯೋಜನೆ ಮಾಡಬೇಕು ಅಥವಾ ಏನನ್ನು ಬಿತ್ತನೆ ಮಾಡಬೇಕು ಈ ಒಂದು ಕ್ಷೇತ್ರದಲ್ಲಿ ಅಥವಾ ನೀರಾವರಿ ಭೂಮಿ ಇರ್ಬೋದು ಅಥವಾ ಒಣ ಪ್ರದೇಶದಲ್ಲಿ ಇರ್ಬೋದು ಅಂತ ಈ ರೀತಿಯ ಯೋಜನೆಗಳನ್ನು ಮುಂಚಿತವಾಗಿ ಮಾಡ್ಕೊಳ್ತೀರಾ ಅಥವಾ ಈ ಬೇರೆ ಬೇರೆ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಕೃಷಿ ಪರಿಕರಗಳ ಒಂದು ಸದ್ಬಳಕೆ ಇವುಗಳ ಆಧಾರದ ಮೇಲೆ ನಿಗದಿ ಮಾಡ್ಕೊಳ್ತೀರಾ ಹೇಗಂತ? ಸರ್, ಈಗ ಒಂದು ನಾವು ಈ ವರ್ಷ ಏನು ಬೆಳೆ ಮಾಡಿದ್ವಿ, ಯಾವ ಏರಿಯಾಕ್ಕೆ ಯಾವ ಬೆಳೆಗಳನ್ನು ಮಾಡಿದ್ವಿ ಅಂತ ಅದನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ತಯಾರಿ ಮಾಡ್ಕೊಂಡು ಅದರಲ್ಲಿ ಪರ್ಯಾಯ ಬೆಳೆಯಾಗಿ ಬೆಳಿತೀವಿ ನಾವು ಸರ್. ಅದು ಬೆಳೆದಂಥ ಬೆಳೆನ ಆ ಹೊಲದಲ್ಲಿ ಬೆಳೆಯಲ್ಲ, ಬೇರೆ ಬೆಳೆ. ಇವತ್ತು ಉಳ್ಳಾಗಡ್ಡಿ ಮಾಡಿದ ಏರಿಯಾಕ್ಕೆ ನಾವು ಬೇರೆ ಬೆಳೆಯನ್ನು ಬೆಳಿತೀವಿ, ಅಲ್ಲಿ ಅಲ್ಲಿ ಹತ್ತಿ ಹಾಕ್ತೀವಿ, ಹತ್ತಿ ಹಾಕಿದ ವರ್ಷ ಮೆಣಸಿನ ಗಿಡ ಬೆಳಿತೀವಿ, ಹಿಂಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳಿತೀವಿ. ಇದರ ಸಲಹೆಗಳನ್ನು ನಮ್ಗೆ ಭಾಳ ಅಗತ್ಯ ಐತಿ. ನಾವು ಹತ್ತಿ ಬೆಳೆನ ಫಸ್ಟ್ ಬೆಳೆ 18 ಕ್ವಿಂಟಲ್ ತೆಗೆದಿದ್ವಿ, ಕುಳೆ ಬೆಳೆನ ಈಗ ಮತ್ತು KVK ಅವರು ಕೃಷಿ ವಿಸ್ತರಣಾ ಘಟಕದವರು ಹೇಳಿದ ಆ ಕುಳೆ ಬೆಳೆ ಈಗ ಸ್ವಲ್ಪ ರಿಜಿಸ್ಟೆನ್ಸ್ ಕಡಿಮೆ ಆಗಿರೋದ್ರಿಂದ BT ಕಂಟ್ರೋಲ್ ಬರ್ತಾ ಇಲ್ಲ, ಆ ಕಾರಣಕ್ಕೆ ನಾವು ಅದನ್ನು ಈಗ ಕುಳೆ ಬೆಳೆಗಳನ್ನು ತೆಗೆದಿದ್ದೀವಿ ಸರ್. ಈಗ ಸಲಹೆಯನ್ನು ಈಗ ತಗೊಳ್ತೀವಿ ಸರ್. ಅದು ಇನ್ನು ಈ ಮಳೆ ಹೇಳಿ ಕೇಳಿ ಬರೋದಿಲ್ಲ, ಅನಿಶ್ಚಿತತೆಯಿಂದ ಕೂಡಿರ್ತಕ್ಕಂಥ ಒಂದು ಮಳೆ, ಆದರೆ ಬೆಳೆಗೆ ಅಗತ್ಯತೆಗೆ ಅನುಸಾರವಾಗಿ ನೀರು ಬೇಕೇ ಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ ತಮ್ಮದೇ ಆದಂಥ ನೀರಾವರಿ ಪ್ರದೇಶದ ಭೂಮಿನೂ ಕೂಡ ಇದೆ ಮತ್ತು ಅದರದೇ ಆದಂಥ ಒಂದು ನಿಗದಿಯಾದಂಥ ಕ್ಷೇತ್ರ ಭೂಮಿ ಕೂಡ ಇದೆ. ಆದರೆ ಮಳೆ ಬಾರದಿದ್ದಂಥ ಸಂದರ್ಭದಲ್ಲಿ ಆ ನೀರಾವರಿ ಪ್ರದೇಶದ ನೀರಿನ ಸೌಲಭ್ಯನ ಇಲ್ಲಿ ಒಣ ಪ್ರದೇಶಕ್ಕೆ ಬಳಕೆ ಮಾಡ್ಕೊಳ್ತೀರೋ ಹೇಗೆ? ಇಲ್ಲ ಸರ್, ಅವು ಒಣ ಬೇಸಾಯ ಮಾಡೋ ಸರ್ ಬೇರೆ ಜಮೀನ ಇದಾವೆ ಸರ್. ಈಗ ಕೃಷಿ ಹೊಂಡ ಅವೆಲ್ಲ ಬರೋಕತ್ತೀವಿ ಸರ್. ಈಗ ಅದರ ಅನುಕೂಲಗಳನ್ನು ತಗೊಳ್ಬೇಕಾಗಿತ್ತು ಸರ್. ಮುಂದಿನ ದಿನದಲ್ಲಿ ಅದನ್ನು ನಾವು ಆಲೋಚನೆ ಮಾಡೋಕತ್ತೀವಿ ಸರ್. ಈ ಒಣ ಬೇಸಾಯನೇ ಬೇರೆ, ಈ ನೀರಾವರಿನೇ ಬೇರೆ ಮಾಡ್ಕೊಂಡ್ಬಿಟ್ಟು ಸರ್. ಈಗ ಮುಂದೆ ಅದನ್ನು ನಾವು ಅದನ್ನು ನೋಡ್ಕೊ ಮಾಡ್ಕೊಂತೀವಿ ಸರ್ ನಮ್ಮ ಅನುಕೂಲ. ಶ್ರೀನಿವಾಸ ರೆಡ್ಡಿ ಅವರೇ, ಈಗಾಗಲೇ ಸರ್ಕಾರ ರೈತರಿಗಾಗಿ ವಿಶೇಷವಾದಂಥ ಯೋಜನೆಗಳನ್ನು, ವಿಶೇಷ ಪ್ಯಾಕೇಜ್ಗಳನ್ನು, ವಿಶೇಷವಾದಂಥ ಒಂದು ಮಾರುಕಟ್ಟೆ ಸೌಲಭ್ಯ ಇರ್ಬೋದು ಅಥವಾ ಕೃಷಿ ಯಂತ್ರೋಪಕರಣಗಳ ಬಳಕೆ ಇರ್ಬೋದು ಅಥವಾ ಈ ಪರಿಕರಗಳ ಒಂದು ಸಮರ್ಪಕ ನಿರ್ವಹಣಾ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಗ್ರಾಮ ಮಟ್ಟದಲ್ಲಿ ಮತ್ತು ಪಟ್ಟಣ ಪಂಚಾಯತಿ ಮಟ್ಟದಲ್ಲಿ ಕೂಡ ರೈತರಿಗೆ ಅತಿ ಸುಲಭವಾಗಿ ಅತಿ ಶೀಘ್ರವೇ ಲಭಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಸಬ್ಸಿಡಿ ಆಗಲಿ ಅಥವಾ ಈ ಬೇರೆ ಬೇರೆ ಇಂಥವುಗಳನ್ನು ಸರ್ಕಾರದ ಯೋಜನೆಗಳ ಲಾಭವನ್ನು ಏನೇನು ಪಡೆದಿದ್ರ? ಸರ್, ಮಾಡಿದ್ವಿ ಸರ್. ಈಗ ಬಾಳೆ ಮಾಡಿದ್ವಿ, ಬಾಳೆಯಿಂದ ನಾವು CHD ಅಂತ ತೋಟಗಾರಿಕೆಯಿಂದ ನಾವು ಸಮಗ್ರ ಕೃಷಿಯೊಳಗೆ ಅವರು ನಮ್ಗೆ ಅನುದಾನವನ್ನು ಕೊಟ್ಟರು. ಅವು ನಾವು ಅಗಿಗೆ ಆಗಲಿ ಇದಕ್ಕಾಗಲಿ ಸಹಾಯಧನ ತಗೊಂಡಿದ್ದೀವಿ ಸರ್. ಇಲಾಖೆಯೂ ನಮಗೆ ಭಾಳ ಅನುಕೂಲ ಐತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಒಟ್ಟಿನಲ್ಲಿ ಶ್ರೀನಿವಾಸ ರೆಡ್ಡಿ ಅವರ ತಮ್ಮ ಕೃಷಿ ಜೀವನದ ಅನುಭವ ಹೇಗೆ ಅನಿಸುತ್ತೆ? ಕೃಷಿಯಲ್ಲಿ ಎಲ್ಲವನ್ನು ಕಂಡ್ಕೊಳಕ್ಕೆ ಐತಿ ಸರ, ನೆಮ್ಮದಿ ಐತಿ, ಜೊತೆಯಲ್ಲಿ ಆರೋಗ್ಯ ಐತಿ. ನಾವು ನಂಬಿದ್ರೆ ಯಾವತ್ತೂ ಯಶಸ್ಸು ಐತಿ ಅಂತ ನಾವು ಆದರ್ಶವಾಗಿದ್ದೀವಿ. ಕೃಷಿಯಿಂದನೇ ಎಲ್ಲದನ್ನು ನಾವು ಕಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಕೆಲವು ರೈತರು ಹೇಳ್ತಾರೆ, ಏನಿದೆ ರೀ ನಮ್ಮ ರೈತರಿಗೆ ಬೆಳೆ ಬೆಳೆದಕ್ಕೆ ಸರಿಯಾಗಿ ಬೆಲೆ ಇರಲ್ಲ, ಬೆಲೆ ಇದ್ರೆ ಮಾರ್ಕೆಟ್ ಇದರಲ್ಲ, ಎಲ್ಲ ಇದ್ದರೂ ಮಾಲ್ ಖರೀದಿ ಆಗೋದಿಲ್ಲ. ಆದರೆ ನಮ್ಮ ಎಲ್ಲ ರೈತರ ಜೀವನ ಭಾಳ ಕಷ್ಟ, ನಾವು ಹಿಂದುಳಿದ ರೈತರು, ನಮಗೇನು ಯಾರು ಕೇಳೋರಿಲ್ಲ ನಾವು ಅಂತೇಳಿ ಈಗೆಲ್ಲ ಒಂದು ಬೇಸರಗೊಂಡಂಥ ಘಟನೆಗಳನ್ನು ಅದೆಷ್ಟೋ ರೈತರು ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೆ ತಮ್ಮ ಸಾಂತ್ವನದ ಅಥವಾ ತಮ್ಮ ಅನುಭವದ ಒಂದು ಸ್ಫೂರ್ತಿದಾಯಕ ನುಡಿಗಳು ಏನಂತೀರಿ ಸರ? ಒಂದು, ನಾವು ಯಾವುದೇ ಇವತ್ತು ಕೃಷಿಯನ್ನು ಮಾಡ್ತೀವಿ ಅಂದರೆ ಕೃಷಿಯೊಳಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕಾಗತ್ತೆ. ನಾವು ಅಲ್ಲಿ ಅದರ ಅನುಭವ ಬಂದಾಗ ಒಂದು ವರ್ಷ ನಾವು ಇವತ್ತು ಯಾವುದರಿಂದ ನಾವು ಲಾಸ್ ಅಂತ ಅನ್ನೋದನ್ನು ನಾವು ಕಂಡ್ಕೋಬೇಕಾಗತ್ತಾರೆ. ಅದಕ್ಕೆ ಸರಿಯಾದ ನಾವು ಮಾರ್ಗಗಳನ್ನು, ಸರಿಯಾದ ಒಂದು ಸಲಹೆಗಳನ್ನು ನಾವು APMC ಮಾರ್ಕೆಟ್ ಮತ್ತು ನಮ್ಗೆ ಏನೈತಿ ವೇರಿಯೇಷನ್ ಎಲ್ಲ ಕಂಡ್ಕೊಂಡು ಎಲ್ಲ ರೈತರು ಒಂದು ಕಡೆ ಸೇರಿ ಈಗ FU ಸಂಘ ಅಂತ ಮಾಡ್ಕೊಂಡಿವಿ ಸರ್. ಇವೆಲ್ಲ ಮಾಹಿತಿ ಪ್ರಕಾರ ನಾವೆಲ್ಲ ರೈತರು ಒಡಗೂಡಿ ಕೆಲಸ ಮಾಡಿ ಒಬ್ಬರನ್ನ ಒಬ್ಬರು ನೋಡಿ ಮುಂದೆ ಬರೋದನ್ನು ಕಲಿಬೇಕು ಹೊರತಾಗಿ ಕಾಳಜಿ ಇಲ್ಲದೇ ಒಕ್ಕಲ್ತನ ಮಾಡಿ ಸುಮ್ಮನೆ ಅದು ಬರಲಿಲ್ಲ ಇದು ಬರಲಿಲ್ಲ ಅಂತ ಹೇಳೋದಕ್ಕಿಂತ ನಾವು ಇಳುವರಿ ಮೊದಲ ಆಮೇಲೆ ಮಾರ್ಕೆಟ್ ಸಿಕ್ಕಾಗ ನಾವು ಯಾವತ್ತೂ ಧನ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇದರಲ್ಲಿ ಒಟ್ಟಿನಲ್ಲಿ ಈ ಹೊಸದಾಗಿ ಕೃಷಿಯನ್ನು ಅವಲಂಬಿಸಿ ಅಥವಾ ಕೃಷಿಯನ್ನೇ ಮಾಡಬೇಕಂತೇಳಿ ಹೊಸದಾಗಿ ಈ ಕ್ಷೇತ್ರಕ್ಕೆ ಬರುವಂಥ ರೈತರಿಗೆ ಅಥವಾ ಈ ಕ್ಷೇತ್ರಕ್ಕೆ ಬರುವಂಥ ನಮ್ಮ ಹಿಂದಿನ ಯುವ ಪೀಳಿಗೆಗೆ ತಮ್ಮ ಅನುಭವದ ಅಥವಾ ಕಿವಿಮಾತು ಏನಂತೀರಿ ಶ್ರೀನಿವಾಸ ರೆಡ್ಡಿ ಅವರು? ಸರ್, ಜಮೀನಿದ್ದವರು ಕೃಷಿಯನ್ನು ಮಾಡಿದಾಗ ಮಾತ್ರ ಅವರ ಅನುಭವ ಅಲ್ಲಿಂದ ಹೇಳೋಕ್ಕೆ ಸಾಧ್ಯ ಸರ್. ಈಗ ನಾವು ಎಲ್ಲ ದೂರದಿಂದ ನಾವು ಕೃಷಿ ಮಾಡಿರಿ, ಅದು ಅವರಿಗೆ ಆಸಕ್ತಿನೂ ಬೇಕು. ಅವರು ಅದು ಅದರಲ್ಲಿ ಬಂದಾಗ ನಮ್ಮಂಥವ್ರ ಅನುಭವ ಪರಿಚಯ ತಗೊಂಡು ಮಾಡೋದು ಇನ್ನೂ ಬೆಟರ್ ಅಂತ ಹೇಳ್ತೀನಿ ಸರ್. ಧನ್ಯವಾದಗಳು ಶ್ರೀನಿವಾಸ ರೆಡ್ಡಿ ಅವರು. ಇವರೆಗೆ ಈ ಒಣ ಪ್ರದೇಶದ ಭೂಮಿಯಲ್ಲಿ ಮತ್ತು ಈ ನೀರಾವರಿ ಪದ್ಧತಿಯಲ್ಲಿ ವಿವಿಧ ರೀತಿಯ ಬೆಳೆಯ ವೈವಿಧ್ಯಮಯವಾದಂಥ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಒಂದು ಕೃಷಿ ಜೀವನವನ್ನು ಗುಣಮಟ್ಟದಿಂದ ತಾವು ರೂಢಿಸಿಕೊಂಡು ಅಷ್ಟೇ ಆಹಾರ ಉತ್ಪಾದನೆಯಲ್ಲಿ ಕೂಡ ವರ್ಷದಿಂದ ವರ್ಷಕ್ಕೂ ಕೂಡ ಗಣನೀಯ ಕೊಡುಗೆಯನ್ನು ನೀಡ್ತಾ ಬಂದಿದ್ದೀರಿ. ಮತ್ತು ಬೇರೆ ಬೇರೆ ಇರುವಂಥ ಒಂದು ವ್ಯವಸಾಯ ಜಮೀನಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ವೈವಿಧ್ಯತೆಯನ್ನು ಕೂಡ ಕಾಪಾಡಿಕೊಂಡಿದ್ದೀರಿ. ಮತ್ತು ಎಲ್ರಿಗೂ ಕೂಡ ಸ್ಫೂರ್ತಿಯಾಗುವ ರೀತಿಯಲ್ಲಿ ಇವತ್ತು ಅದು ಗೊಬ್ಬರಗಳ ಬಳಕೆ ಇರ್ಬೋದು ಅಥವಾ ಬೀಜಗಳ ಆಯ್ಕೆ ಇರ್ಬೋದು ಅಥವಾ ಇನ್ನು ಬೇರೆ ಬೇರೆ ಸರ್ಕಾರದ ಸವಲತ್ತುಗಳನ್ನು ಕೂಡ ಪಡೆಯುವಲ್ಲಿ ನಾ ಮುಂದು ಅನ್ನುವಂಥ ಒಂದು ಸ್ಫೂರ್ತಿದಾಯಕವಾದಂಥ ಕೃಷಿಯನ್ನು ನಂಬಿಕೊಂಡು ಜೀವನವನ್ನು ಸಾಗಿಸ್ತೀರಿ. ತಮಗೆ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಗೆಲುವು ಮತ್ತಷ್ಟು ಯಶಸ್ಸು ಸಿಗಲಿ ಅಂತೇಳಿ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀನಿವಾಸ ರೆಡ್ಡಿ ಅವರ. ನನ್ನ ಧನ್ಯವಾದಗಳು ಸರ್. ಇದುವರೆಗೆ ಒಣ ಬೇಸಾಯ ಪದ್ಧತಿ ಕುರಿತು ಶ್ರೀ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಬಿ ಪ್ರಸಾದ್. ಈಗ ಕೇಳಿ ರೈತರಿಗೆ ಸಲಹೆ. ಗ್ರಾಮೀಣ ಶೀತಕ ಅಂತ ಹೇಳಿ, ಗ್ರಾಮೀಣ ಶೀತಕ ಅಂತಂದ್ರೆ ನಾವೇನಿಗೆ ರೆಫ್ರಿಜರೇಟರ್ ಅಥವಾ ಫ್ರಿಜ್ಗಳನ್ನ ಬಳಸ್ತೀವಿ, ಅದೇ ರೀತಿ ನಾವು ಮನೆಯಲ್ಲೇ ತಯಾರಿಸ್ತಕ್ಕಂಥದ್ದು ಕಡಿಮೆ ಖರ್ಚಿನಲ್ಲಿ ಶೀತಕ. ತರಕಾರಿಗಳಲ್ಲಿ ಹಾಗೂ ಹಣ್ಣುಗಳಲ್ಲಿ ದೇಹದ ಬೆಳವಣಿಗೆಗೆ ಬೇಕಾದಂತ ಜೀವಸತ್ವಗಳು ಖನಿಜಗಳು ಸಾಕಷ್ಟು ಇರ್ತವೆ. ಅವುಗಳು ಒಣಗಿದ್ರೆ ಏನಾಗುತ್ತೆ, ಅದರಲ್ಲಿರ್ತಕ್ಕಂತ ಪೋಷಕಾಂಶಗಳು ನಷ್ಟ ಆಗುತ್ತೆ. ಹಣ್ಣು ಮತ್ತು ತರಕಾರಿಗಳು ಒಣದಂತೆ ಇಡ್ಲಿಕ್ಕೆ ಈ ಗ್ರಾಮೀಣ ಶೀತಕ ಅನ್ನೋದು ಒಂದು ಒಳ್ಳೆ ಸಾಧನ ಅಂತ ಹೇಳ್ಬಹುದು. ಇದರಲ್ಲಿ ನಾವು ಸೊಪ್ಪು ಮತ್ತಿತರೆ ತರಕಾರಿಗಳನ್ನ ಕನಿಷ್ಠ 5-6 ದಿನಗಳವರೆಗೆ ಒಣಗದಂತೆ ಅಥವಾ ಕೆಡದಂತೆ ಇಡಬಹುದು. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಈ ವಿದ್ಯುತ್ತಿನ ಸರಬರಾಜು ಸಹ ಸರಿಯಾಗಿರೋದಿಲ್ಲ, ಹಾಗಾಗಿ ರೆಫ್ರಿಜರೇಟರ್ಗಳನ್ನ ಕೆಲವೊಬ್ಬರಿಗೆ ಇಟ್ಕೊಳ್ಳಿಕ್ ಆಗೋದಿಲ್ಲ. ಆ ಸಮಯದಲ್ಲಿ ಗ್ರಾಮೀಣ ಶೀತಕಗಳನ್ನ ಅವರು ಬಳಸಬಹುದು. ಈ ಗ್ರಾಮೀಣ ಶೀತಕನ ಕುಂಬಾರ್ನಿಂದ ಮಾಡಲ್ಪಟ್ಟಂತ ಒಂದು ಹೊಸ ನಮೂನೆ ಗಡಿಗೆ ಅಂತ ಹೇಳ್ಬಹುದು. ಇದರಲ್ಲಿ 2 ಗಡಿಗೆ ಮತ್ತೊಂದು ಮುಚ್ಚಳ ಇರುತ್ತೆ. 1 ಗಡಿಗೆ ದೊಡ್ಡದು ಮತ್ತೆ 1 ಗಡಿಗೆ ಅದರೊಳಗಡೆ ತೂರ್ತಕ್ಕಂಥದ್ದು ಆಗಿರುತ್ತೆ. ಇದರ ಮುಚ್ಚಳಕ್ಕೆ ರಂಧ್ರಗಳು ಮಾಡಿರ್ತಾರೆ. ಇದನ್ನ ನಾವು ಕುಂಬಾರ್ನಿಗೆ ಹೇಳು ಸಹ ನಾವು ಮಾಡಿಸ್ಕೋಬಹುದು. ಈ ರಂಧ್ರಗಳನ್ನ ಏನ್ ಮಾಡಿರ್ತಾರೆ, ಅದರಿಂದ ಗಾಳಿ ಒಳಗಡೆ ಹೋಗಿ ತರಕಾರಿಗಳು ತಾಜಾ ಇರ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇದನ್ನ ಹೆಂಗ್ ಉಪಯೋಗಿಸೋದು ಅಂತಂದ್ರೆ, ದೊಡ್ಡ ಗಡಿಗೆ ಒಳಗೆ ನೀರ್ ಹಾಕ್ಬೇಕು, 2ನೇ ಅಂದ್ರೆ ಚಿಕ್ಕ ಗಡಿಗೆ ಅದ್ರೊಳಗಡೆ ಇಡ್ಬೇಕು, ತೂರೋ ತರ ಇರ್ಬೇಕು, ಅದ್ರೊಳಗಡೆ ತೂರಿಸ್ಬಿಟ್ಟು ಅದರಲ್ಲಿ ಈ ಚಿಕ್ಕ ಗಡಿಗೆ ತಳ ಸ್ವಲ್ಪ ಮಾತ್ರ ದೊಡ್ಡ ಗಡಿಗೆಯಲ್ಲಿ ಹಾಕಿರೋ ನೀರಿಗೆ ತಗ್ಲೋಂತಿರ್ಬೇಕು. ಈ ಚಿಕ್ಕ ಗಡಿಗೆಯಲ್ಲಿ ತರಕಾರಿಗಳನ್ನ ಇಡಬೇಕು. ತರಕಾರಿಗಳನ್ನ ತೊಳೆದು ಚೆನ್ನಾಗಿ ಒರೆಸಿ ಇಡುವಾಗ ಭಾರವಾದ ತರಕಾರಿಗಳು ಅಂದ್ರೆ ಕ್ಯಾಬೇಜು ಬದನೆಕಾಯಿ ಅಂತವುಗಳನ್ನ ಕೆಳಗಿಟ್ಟು ಮೇಲೆ ಸೊಪ್ಪು ಹಸಿಮೆಣಸಿನ್ಕಾಯಿ ಈ ತರದ ಹಗುರವಾದಂತ ತರಕಾರಿಗಳನ್ನ ಮೇಲೆ ಇಡಬೇಕು. ಗಡಿಗೆಯಲ್ಲಿರೋ ನೀರನ್ನ ಬದಲಾಯಿಸಿ ಬೇರೆ ನೀರನ್ನ ಹಾಕ್ತಾ ಇರ್ಬೇಕು, ಅಂದ್ರೆ ತರಕಾರಿ ಕೆಡೋದಿಲ್ಲ.

ಇದ್ದಾರೆ. ಇದಷ್ಟೇ ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಈ ನವಣೆಯನ್ನು ಬೆಳೀತಕ್ಕಂಥದ್ದು. ಯಾಕೆ ಅಂತಂದರೆ ತಾವು ಕೇಳಿದ ಹಾಗೆ ಇದು ಒಣ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಕೇವಲ 350 ಮಿಲಿಮೀಟರ್ನಷ್ಟು ಮಳೆ ಆದರೂ ಸಾಕು, ಅಂದರೆ 350-750 ಮಿಲಿಮೀಟರ್ನಷ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಳೆಯ ಪ್ರಮಾಣ. ಆದರೆ ಒಣ ಪ್ರದೇಶದಲ್ಲಿ ಅಂದರೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನವಣೆಯನ್ನು ಬೆಳೆಯಬಹುದು. ಅಂದರೆ ಇದಕ್ಕೆ ಡ್ರಾಟ್ ರೆಸಿಸ್ಟೆಂಟ್ ಅಂದರೆ ಬರ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಗುಣವನ್ನು ಹೊಂದಿದ್ರಿಂದ ನವಣೆಯನ್ನು ನಾವು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೊಡ್ಬೋದು. ಇದನ್ನು ಕಪ್ಪು ಮಣ್ಣಿನಲ್ಲೂ ಬೆಳೆಯಬಹುದು ಮತ್ತು ಕೆಂಪು ಮಣ್ಣಿನಲ್ಲೂ ಬೆಳೆಯಬಹುದು. ಆದರೆ ಬರಡು ಭೂಮಿ ಅಂತ ಇರ್ತವೆ, ಅಂದರೆ ನಾವು ಈಗ ಕಡಿಮೆ ಫಲವತ್ತಾದ ಭೂಮಿನಲ್ಲಿನೂ ಸಹ ಈ ಸಿರಿಧಾನ್ಯಗಳು ವಿಶೇಷವಾಗಿ ನವಣೆಯನ್ನು ಬೆಳೀತಿರ್ಬೋದು. ತಾವೆಲ್ಲ ನೋಡಿರ್ಬೋದು, ನಮ್ಮ ತಾತ ಮುತ್ತಾತನವರು ಕಡಿಮೆ ಫಲವತ್ತಾದ ಭೂಮಿನಲ್ಲಿ ಯಾವ ಬೆಳೆಯನ್ನು ಬೆಳೀಬೇಕು ಅಂತೇಳಿ ಅಂದರೆ ಮುಂಗಾರು ಸ್ಟಾರ್ಟ್ ಆದಾಗ ಬೆಳೆಗಳನ್ನು ವಿಂಗಡಣೆ ಮಾಡ್ತಿದ್ರು. ಫಲವತ್ತಾದ ಭೂಮಿನಲ್ಲಿ ಈಗ ಮೆಕ್ಕೆಜೋಳವನ್ನು ಬೆಳಿಬೇಕು, ಇಲ್ಲ ಜೋಳವನ್ನು ಬೆಳಿಬೇಕು, ತೊಗರಿಯನ್ನು ಬೆಳಿಬೇಕು ಅಥವಾ ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು ಅಂತದನ್ನು ಯೋಚನೆ ಮಾಡ್ತಿದ್ರು. ಆದರೆ ಸ್ವಲ್ಪ ಕನಿಷ್ಠವಾಗಿರ್ತಕ್ಕಂಥದ್ದು ಕಡಿಮೆ ಫಲವತ್ತಾದ ಭೂಮಿ ಇದೆ ಅಂತಂದರೆ ನಾವು ಸಿರಿಧಾನ್ಯಗಳನ್ನು ಅಂದರೆ ಸಜ್ಜೆ ಇರ್ಬೋದು, ನವಣೆ ಇರ್ಬೋದು, ಅಥವಾ ಬರಗು ಇರ್ಬೋದು, ಅರ್ಕ ಇರ್ಬೋದು, ಕೊರಲೆ ಇರ್ಬೋದು, ಹಾರ್ಕ ಇರ್ಬೋದು, ಇಂಥವನ್ನು ಕಡಿಮೆ ಫಲವತ್ತಾದ ಭೂಮಿನಲ್ಲಿ ಮತ್ತು ಬರಡು ಭೂಮಿನಲ್ಲಿ ಬೆಳಿಲಿಕ್ಕೆ ನಮ್ಮ ತಾತ ಮುತ್ತಾತನವರು ಮತ್ತು ಹಿರಿಯರೆಲ್ಲ ಇದನ್ನು ವಿಂಗಡಣೆಯನ್ನು ಮಾಡ್ತಿದ್ದರು ಸರ್. ಈಗ ನವಣೆಯಲ್ಲಿ ಪ್ರಮುಖವಾಗಿ ಒಂದು ಕಾಳು ಬರುತ್ತೆ, ಮತ್ತೊಂದು ಹುಲ್ಲು ಬರುತ್ತೆ. ಇವುಗಳ ಉಪಯೋಗದ ಬಗ್ಗೆ ಹೇಳ್ತಾರೆ, ಹುಲ್ಲನ್ನು ಹೇಗೆ ಉಪಯೋಗ ಆಗ್ಬೋದು? ಹುಲ್ಲು ದನ ಕರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆರ್ದ ಅಂದರೆ ಮೇವಿನ ಒಂದು ಲಭ್ಯತೆ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೈತರು ವಿಧ ವಿಧವಾಗಿರ್ತಕ್ಕಂಥ ಮೇವಿನ ಬೆಳೆಗಳನ್ನು ಹುಡುಕ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸೂಪರ್ ನೇಪಿಯರ್ ಅಂತೇಳಿ ಇತ್ತೀಚೆಗೆ ಬಂದಿದೆ. ಆದರೆ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥದ್ದು ನಮ್ಮ ಒಣ ಪ್ರದೇಶದಲ್ಲಿ ದನಕರುಗಳಿಗೆ ಅಥವಾ ರಾಸುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಹುಲ್ಲು. ತಾವು ಕೇಳಿದಾಗೆ ನವಣೆಯಲ್ಲಿ ಎರಡು ಥರದ್ದು, ಒಂದು ಕಾಳು ಬರುತ್ತೆ, ಒಂದು ಹುಲ್ಲು ಬರುತ್ತೆ. ಒಂದು ಕಾಳಿನಿಂದ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಣನೆಗೆ ತೆಗೆದುಕೊಳ್ಳೋದಂದ್ರೆ ಒಂದೇ ಒಂದು ಕಾಳು ನವಣೆಯಿಂದ ಸುಮಾರು 1,000 ಕಾಳುಗಳನ್ನು ನಾವು ಪಡ್ಕೊಳ್ಬಹುದು. ಅಂದ್ರೆ ಒಂದು ಪ್ರಮಾಣದಲ್ಲಿ ಕಾಳಿನ ಉತ್ಪಾದನೆ ಆದರೆ 3.5 ಅಥವಾ 4 ಪಟ್ಟರಷ್ಟು ನಾವು ಮೇವಿನ ಉತ್ಪಾದನೆಯನ್ನು ಕೈಕೊಳ್ಬಹುದು. ಸೊ ಅಂತ ಸಂದರ್ಭದಲ್ಲಿ ಒಣ ಬೇಸಾಯದಲ್ಲಿ ಮಳೆ ಕಡಿಮೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಮೇವಿನ ಕೊರತೆ ಇದ್ದಾಗ ದನಕರುಗಳನ್ನು ಮಾರ್ತಕ್ಕಂಥದ್ದನ್ನು ನಾವು ರೈತರಲ್ಲಿ ಕಂಡು ಬರ್ತಾ ಇದೆ. ಸೊ ಅದನ್ನು ಹೋಗಲಾಡಿಸಲಿಕ್ಕೆ ಇಂಥ ಸಿರಿಧಾನ್ಯಗಳು ಅಥವಾ ವಿಶೇಷವಾಗಿ ನವಣೆಯನ್ನು ಬೆಳೆದಾಗ ಮಾತ್ರ ಮೇವಿನ ಕೊರತೆಯನ್ನು ಕೂಡ ಹೋಗಲಾಡಿಸಬಹುದು ಸರ್. ಉತ್ತಮ ಮೇವು ಅಂತ ಹೇಳಿದ್ರೆ ಹುಲ್ಲು ಇದು ರಾಸುಗಳಿಗೆ, ದನಕರುಗಳಿಗೆ ಅಥವಾ ರಾಸುಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿರ್ಬೋದು. ಹಳ್ಳಿಗಳಲ್ಲಿ ಬಹಳಷ್ಟು ನಮ್ಮ ತಾತ ಮುತ್ತಾತನವರು ಭತ್ತದ ಹುಲ್ಲನ್ನು ಜಾಸ್ತಿ ಅಂದರೆ ಬೆಳೆದಾಗ ಭತ್ತದ ಹುಲ್ಲನ್ನು ಬಳಸ್ತಿದ್ರು. ಭತ್ತದ ಹುಲ್ಲು ಇಲ್ಲದಾಗ ಒಣ ಪ್ರದೇಶದಲ್ಲಿ ನವಣೆ ಹುಲ್ಲನ್ನು ಜಾಸ್ತಿ ಬಳಸ್ತಿದ್ರು. ಈಗಿನೂ ಕೂಡ ಯಾರ್ಯಾರು ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ ಒಣ ಪ್ರದೇಶದಲ್ಲಿ ಅಂಥವರು ನವಣೆ ಹುಲ್ಲನ್ನು ಜಾಸ್ತಿ ಬಳಸ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಸರ್. ಈಗ ನವಣೆಯನ್ನು ಲಾಭದಾಯಕವಾಗಿ ಬೆಳಿಬೇಕಾದ್ರೆ ಹೇಗೆ ಇದನ್ನು ಏಕ ಬೆಳೆಯಾಗಿ ಬೆಳೆಯುವುದು ಒಳ್ಳೆಯದಂತೀರ ಅಥವಾ ಇದನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವುದು ಒಳ್ಳೆಯದಂತೀರ? ಹೇಗೆ ನಮ್ಮ ಸಾಂಪ್ರದಾಯಿಕ ನಮ್ಮ ಹಿರಿಯರು ಹೇಗೆ ಬೆಳೀತಾ ಇದ್ರು ಇದನ್ನು? ಸರ್, ಇದು ವಿಶೇಷವಾಗಿ ನಾನು ಹೇಳಿದಾಗೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ನಾವು ಅಂತರ ಬೆಳೆಯನ್ನಾಗಿ ಬೆಳಿಬೋದು ಅಥವಾ ಬಹು ಬೆಳೆಯನ್ನಾಗಿ ಕೂಡ ಬೆಳಿಬೋದು. ಅಂದರೆ ನವಣೆಯ ಜೊತೆಗೆ ತೊಗರಿಯನ್ನು ಬೆಳೀತಕ್ಕಂಥದ್ದು ಅಂತರ ಬೆಳೆಯಾಗಿ, ಅಂದರೆ 4 ನವಣೆ, 2 ತೊಗರಿಯನ್ನು ಮತ್ತು 4 ನವಣೆ ಮತ್ತು 2 ಹೆಸರನ್ನು ಬೆಳೀತಕ್ಕಂಥದ್ದು ಮತ್ತು 4 ನವಣೆ ಮತ್ತು 2 ಮಡಿಕೆಯನ್ನು ಬೆಳೀತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದರ ಜೊತೆಗೆ ನಾವು ಏನು ದ್ವಿದಳ ಧಾನ್ಯಗಳನ್ನು ಇದ್ದೇವೆ, ಹೆಸರು, ಉದ್ದು, ಅಲಸಂದಿ, ಇಂಥದ್ರಲ್ಲೂ ಕೂಡ ನಾವು ಅಂತರ ಬೆಳೆಯಾಗಿಯನ್ನು ಕೂಡ ನಾವು ಬೆಳ್ಕೊಳ್ಬೋದು ಸರ್. ಹಿಂದಕ್ಕೆಲ್ಲ ಇದು ನವಣೆಯನ್ನು ಬಡವನ ಆಹಾರ ಅಂತಿದ್ರು, ಯಾಕೆ ಇದಕ್ಕೆ ಬಡವರ ಆಹಾರ ಅಂತಿದ್ರು ಹಿಂದಕ್ಕೆಲ್ಲ? ಇದು ಬಡವರ ಆಹಾರ ಅಂತ ಯಾಕೆ ಕರಿತಿದ್ವಿ ಅಂತಂದರೆ ಮೊದಲನೇದಾಗಿ ಹಸಿರು ಕ್ರಾಂತಿ ಆಗೋದಕ್ಕಿಂತ ಮೊದಲು ನಾವು ಬೇರೆ ದೇಶದಿಂದ ಈಗ ಭತ್ತ ಅಥವಾ ಗೋಧಿಯನ್ನು ನಾವು ತರಿಸ್ತಾ ಇದ್ವಿ. ಆದರೆ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಹಸಿರು ಕ್ರಾಂತಿಗಿಂತ ಮೊದಲು ಸಿಗ್ತಕ್ಕಂಥದ್ದು ಜೋಳ, ನವಣೆ ಮತ್ತು ಬರಗು, ಅರ್ಕ ಮತ್ತು ಸಾಮೆ ಇಂತಹ ಬೆಳೆಗಳನ್ನು ಮಾತ್ರ ಬೆಳೆದು ನಮ್ಮ ಆಹಾರದ ಉತ್ಪಾದನೆ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಪಡೆದುಕೊಳ್ತಿದ್ವಿ. ಇದನ್ನು ಬಡವರ ಆಹಾರ ಅಂತ ಯಾಕೆ ಕರಿತೀವಿ ಅಂತಂದರೆ ಅವರ ಒಂದು ಕೊಳ್ಳುವ ಶಕ್ತಿ ಅವಾಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ಆರ್ಥಿಕ ಮಟ್ಟ ಸುಧಾರಣೆಯಾಗಿದೆ. ಸೊ ಅದರ ಜೊತೆಗೆ ಈಗೇನು ವ್ಯವಸಾಯದಲ್ಲಿ ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಾರೆ ಅಂಥವರು ಅಂದರೆ ಇದನ್ನು ಒಂದು ಸರಿ ಊಟ ಮಾಡಿದರೆ ಸುಮಾರು 6-8 ಕರಗ್ತಿರಲಿಲ್ಲ. ಅಂದರೆ ಗ್ಲೈಸಮಿಕ್ ಇಂಡೆಕ್ಸ್ ಕಮ್ಮಿ ಇರುತ್ತೆ ಮತ್ತು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಜಿಂಕಿನ ಅಂಶ ಜಾಸ್ತಿ ಇರುತ್ತೆ, ಫೈಬರ್ ಅಂದರೆ ನಾರಿನ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಒಂದು ಸರಿ ಊಟ ಮಾಡಿದರೆ ಸುಮಾರು 6-8 ತರ್ಕೊಳ್ಳೋ ಶಕ್ತಿ ಇರುತ್ತೆ ಮತ್ತು ಕೊಂಡುಕೊಳ್ಳುವ ಅಂದರೆ ಇದರ ಬೆಲೆ ಭತ್ತಕ್ಕೆ ಹೋಲಿಸಿ ನೋಡಿದರೆ ಅಕ್ಕಿಯ ರೇಟಿಗೂ ಮತ್ತು ನವಣಕ್ಕಿಯ ರೇಟಿಗೆ ನಾವು ಹೋಲಿಸಿ ನೋಡಿದರೆ ಸೊ ಇದರ ರೇಟು ಆವಾಗ ಕಡಿಮೆ ಇರ್ತಿತ್ತು. ಹಾಗಾಗಿ ಇದನ್ನು ಬಡವರೇ ಜಾಸ್ತಿ ಇದನ್ನು ಊಟ ಮಾಡ್ತಾಯಿದ್ರು, ಅದಕ್ಕೆ ಇದರ ಬಡವರ ಆಹಾರ ಅಂತ ಕರಿತಿದ್ರು. ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸಿರಿಧಾನ್ಯಗಳು ಅಂತ ಬರ್ತಿದ್ರೆ ಶ್ರೀಮಂತರ ಆಹಾರ ಅಂತ. ಇವಾಗ ಶ್ರೀಮಂತರ ಆಹಾರ ಆಗಿಬಿಟ್ಟಿದೆ. ನವಣೆ ಮತ್ತು ಸಿರಿಧಾನ್ಯಗಳು ಶ್ರೀಮಂತರ ಆಹಾರ ಅಂತ ಯಾಕೆ ಆಗ್ತಾ ಇದ್ದಾವೆ ಅಂದರೆ ತಮಗೆಲ್ಲ ಗೊತ್ತಿದೆ, ಇವಾಗ ಕಚೇರಿನಲ್ಲಿ ಕೂರ್ತಕ್ಕಂಥವ್ರು ಅಥವಾ ವ್ಯವಹಾರ ಮಾಡ್ತಕ್ಕಂಥವ್ರು ಕೇವಲ ಕಚೇರಿನಲ್ಲಿ ಕೂತ್ಕೊಂಡು ಹೊರಗಡೆ ಹೋಗ್ತಿರೋದಿಲ್ಲ. ಅಂಥವ್ರಿಗೆ ಹೊಟ್ಟೆ ಬಜ್ಜು ಬರ್ತಕ್ಕಂಥದ್ದು, ಸಕ್ಕರೆ ಕಾಯಿಲೆ ಬರ್ತಕ್ಕಂಥದ್ದು, ಬಿ ಪಿ ಬರ್ತಕ್ಕಂಥದ್ದು, ಚರ್ಮ ಕಾಯಿಲೆ ಬರ್ತಕ್ಕಂಥದ್ದು, ಮತ್ತು ನಾನಾ ಥರದ ರೋಗಗಳು ಬರ್ತಾ ಇದೆ. ಈ ರೋಗಗಳನ್ನು ಹೋಗಲಾಡಿಸ್ಲಿಕ್ಕೆ ಶ್ರೀಮಂತರು ಇದರನ್ನು ಆಹಾರವನ್ನು ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಂಡಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಬಳಸ್ಕೊಳ್ತಿರೋದ್ರಿಂದ ಇದನ್ನು ಶ್ರೀಮಂತರ ಆಹಾರ ಅಂತ ಕರಿತಿದ್ದೇವೆ. ಯಾಕೆ ಅಂತಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತೇಳಿ ನಾವು ಕರಿತೀವಿ, ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದರಿಂದ, ಮತ್ತು ಸಕ್ಕರೆ ಕಾಯಿಲೆಗೆ ಬಿ ಪಿ ಇರ್ತಕ್ಕಂಥವ್ರು ಇದನ್ನು ಊಟ ಮಾಡೋದ್ರಿಂದ ಸೊ ಅದನ್ನು ಕುಗ್ಗಿಸುವಂಥ ಇದರಲ್ಲಿ ಶಕ್ತಿ ಇರುತ್ತೆ, ಅಮಿನೋ ಆಸಿಡ್ಸ್ ಅಂತ ಇರ್ತವೆ, ಮತ್ತು ಮಿನರಲ್ಸ್ ಇರ್ತವೆ, ನ್ಯೂಟ್ರಿಯೆಂಟ್ಸ್ ಇರ್ತವೆ, ಲವಣಾಂಶಗಳಿರ್ತವೆ, ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ಶ್ರೀಮಂತರ ಆಹಾರ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಬಡವರು ಜಾಸ್ತಿ ಊಟ ಮಾಡ್ತಿದ್ರಿಂದ ಇದು ಬಡವರ ಆಹಾರ ಅಂತ ನಾವು ಕರಿತೀವಿ. ಸೊ ರೈತರು ಬರೀ ಕೇವಲ ನವಣೆ ಅಥವಾ ಸಿರಿಧಾನ್ಯಗಳನ್ನು ಬೆಳೆದು ನೇರವಾಗಿ ಮಾರುಕಟ್ಟೆಗೆ ಮಾರಾಟ ಮಾಡುವುದರ ಬದಲು ಅಕ್ಕಿಯನ್ನು ಮಾಡಿ ನಾವು ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಪಾಕೆಟ್ನಲ್ಲಿ ಹಾಕಿ, ಯಾಕಂದರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಈಗ ಆಹಾರ ಸಂಸ್ಕರಣೆಯ ಘಟಕವನ್ನು ಕೂಡ ನಾವು ಮಾಡಿದ್ದೀವಿ. ಅಲ್ಲಿ ತಾವೆಲ್ಲ ತಂದು ಅದನ್ನು ಅಕ್ಕಿಯನ್ನು ಮಾಡಿಸಿ ಅದನ್ನು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ